ಡಿಜಿಟಲ್ ಬ್ಯಾಂಕಿಂಗ್ ಯುಗವಿದು, ಟೈಮ್ ಉಳಿತಾಯವಾಗುವುದು, ಡಿಜಿಟಲ್ ಬ್ಯಾಂಕಿಂಗ್ ಸುಲಭವಿದು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕುಷ್ಟಗಿ ತಾಲೂಕಿನ ಪ್ರಸನ್ನ ಕಟ್ಟಿ ಮತ್ತು ಸೌಮ್ಯ ಕಟ್ಟಿ ದಂಪತಿಗಳ ಕೃಷಿ ತೋಟಗಾರಿಕೆಯ ಅನುಭವಗಳು. ಮೊದಲಿಗೆ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ರೈತ ದಂಪತಿಗಳನ್ನು ನಾವು ನೋಡ್ತಿದ್ದೀವಿ. ಯಾಕಂತಂದ್ರೆ ಸುಸಂಸ್ಕೃತರು, ನಗರ ಜೀವನದಲ್ಲಿ ಉನ್ನತ ಹುದ್ದೆಯನ್ನು ಮಾಡಿ ಕೈ ತುಂಬ ಸಂಬಳ ಇದ್ರೂ ಕೂಡ ಮತ್ತೆ ಅದನ್ನು ತಿರಸ್ಕಾರ ಮಾಡಿ ಸಾಕು ಈ ಒಂದು ನಗರದ ಜೀವನ ಅಂತ ಒಂದು ದೃಷ್ಟಿಯಲ್ಲಿ ಮತ್ತೆ ಕೃಷಿ ಕಡೆ ವಾಲುತ್ತಿರುವಂತಹ ಒಂದು ದಂಪತಿಗಳು. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಬೆಂಗಳೂರು, ಪುಣೆ ಮಹಾನಗರಗಳಲ್ಲಿ ವೈಭವದ ಜೀವನವನ್ನು ಕಂಡು ಸಾಕಷ್ಟು ದುಡಿಮೆಯನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಬಿಟ್ಟು ಇಲ್ಲಿ ಮತ್ತೆ ಹಳ್ಳಿ ಕಡೆ ಬಂದು ಕೃಷಿಯನ್ನ ಮಾಡ್ತಿದ್ದಾರೆ. ಅವರೇ ಪ್ರಸನ್ನ ಕಟ್ಟಿ ಹಾಗೂ ಸೌಮ್ಯ ಕಟ್ಟಿ ದಂಪತಿಗಳು. ಇವರು ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದ ರೈತರು. ಇರುವಂತಹ ಪಾಳು ಭೂಮಿಯನ್ನ ಸುಧಾರಣೆ ಮಾಡಿ ಅದರಲ್ಲಿ ವೈಜ್ಞಾನಿಕವಾಗಿ ಕೃಷಿಯನ್ನ ಮಾಡುವಂಥದ್ದು ಅವರು ಮಾಡಿದ್ದಾರೆ. ಹೈಡೆನ್ಸಿಟಿ ಅಂತ ನಾವೇನು ಕರಿತೀವಿ, ಅಧಿಕ ಸಾಂದ್ರತೆಯಲ್ಲಿ ಮಾವು, ಹುಣಸೆ ಬೇಸಾಯವನ್ನ ಮಾಡಿ ಅವರು ನೆಮ್ಮದಿಯ ಬದುಕನ್ನ, ಮುಖ್ಯವಾಗಿ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ನಗರದಿಂದ ಮತ್ತೆ ಹಳ್ಳಿ ಕಡೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ನಮ್ಮ ಆಕಾಶವಾಣಿಯಿಂದ ಸ್ವಾಗತವನ್ನು ಕೋರ್ತಾ ಪ್ರಸನ್ನ ಕಟ್ಟಿಯವರೇ, ತಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡಿ. ನೀವು ಹೇಳದಂಗೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಹನುಮಸಾಗರ ಗ್ರಾಮದ ಕೃಷಿ ಕುಟುಂಬದಿಂದ ಬಂದಿರೋದು ನಾವು. ತಂದೆ ತಾಯಿ ಕೂಡ ತಮ್ಮ ಜೀವನದುದ್ದಕ್ಕೂ ಕೃಷಿಯಲ್ಲೇ ತೊಡಸ್ಕೊಂಡವರು. ಆ ಟೈಮಲ್ಲಿ ಒಂದೇನು ಮೊದಲಿಂದ ಬಂದಿರೋ ಕನ್ವೆನ್ಷನಲ್ ಕೃಷಿಯಲ್ಲಿ ಮಾಡ್ತಾ ಇದ್ದಿದ್ದು, ಲೈಕ್ ಶೇಂಗಾ, ಸೂರ್ಯಕಾಂತಿ ಇದನ್ನೆಲ್ಲಾನು ಬೆಳೀತಾ ಇದ್ದಿದ್ದು ನಮ್ಮ ತೋಟದಲ್ಲಿ. ಅದನ್ನು ಮಾಡ್ತಾನೆ ನಾವು ನಮ್ಮ ಒಂದು ಅಭ್ಯಾಸ ಮುಗಿಸಿದ್ದು. 10th ಇಲ್ಲೇ ಮಾಡಿ ನಂತರ ಪಿ ಯು ಸಿ ಮುಗಿಸಿ ನಂತರ ಡಿಪ್ಲೊಮೋ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಕರ್ನಾಟಕ ಸ್ಟೇಟ್ಗೆ 2nd ರ್ಯಾಂಕ್ ಆಗಿ ಪಾಸ್ ಔಟ್ ಆಗಿದ್ದು. ನಂತರ ಟೊಯೋಟಾದಲ್ಲಿ ಕೆಲಸ ಸಿಕ್ತು, ಅದೇ ಒಂದು ಕ್ವಾಲಿಫಿಕೇಶನ್ ಮೇಲೆ. ಅಲ್ಲಿ ಒಂದು 8 ಕೆಲಸ ಮಾಡಿದ್ದು, ಅಲ್ಲಿ ಪ್ರೊಡಕ್ಷನ್ದು ಇನ್ಚಾರ್ಜ್ ಆಗಿ ಟೊಯೋಟಾದಿಂದ ಮತ್ತೆ ಪುಣೆಯಲ್ಲಿರೋ ಜೆ ಸಿ ಬಿ ಕಂಪನಿಗೆ ಹೋಗಿರೋದು. ಅಲ್ಲಿಯೂ ಜನರಲ್ ಮ್ಯಾನೇಜರ್ ಆಗಿ ಇದ್ದಿದ್ದು. ಆ ರೀತಿ ಅಲ್ಲಿ ಕೆಲಸ ಮಾಡುವಾಗ ಒಂದು 15 ಆಗಿಂದ ಅನಿಸ್ತು, ನಾವು ಇಷ್ಟು ವರ್ಷ ಬೇರೆಯವ್ರ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸಿಟಿಯಲ್ಲಿ ಒಂದು ರುಟೀನ್ ಲೈಫ್, ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 7 ಗಂಟೆ 8 ಗಂಟೆ 9 ಗಂಟೆ ಆ ರೀತಿ ಆಗ್ತಾ ಇದ್ದಿದ್ದು. ಈವನ್ ಫ್ಯಾಮಿಲಿ ಜೊತೆ ಕಳೆಯೋಕೆ ಸಮಯ ಕೂಡ ಇರ್ತಾ ಇರಲಿಲ್ಲ. ಬೇರೆ ಏನೋ ಹಾಬೀಸ್ ಆಗಲಿ ಬೇರೆ ಯಾವ ಕೆಲಸನೂ ಆಗ್ತಾ ಇರದೇ ಇರೋ ಒಂದು ಪರಿಸ್ಥಿತಿ. ಹಂಗಿರುವಾಗ ಅನಿಸ್ತು, ನಾವು ಯಾಕೆ ನಮ್ಮ ಒಂದು ಊರಿಗೆ ಮತ್ತೆ ಹೋಗಬಾರ್ದು, ಕೃಷಿಯಲ್ಲಿ ತೊಡಕೋಬಾರ್ದು ಅಂತೇಳಿ ನಾವು ಕುಟುಂಬದಲ್ಲಿ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ. ವೈಫು ಮಕ್ಕಳು ಎಲ್ಲರೂ ಸೇರಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ, ನೆಕ್ಸ್ಟ್ 5 ವರ್ಷ 6 ವರ್ಷ 7 ವರ್ಷಕ್ಕೆ ಇಲ್ಲಿ ನಮ್ಮ ಕೆಲಸಕ್ಕೆ ನಾವು ಒಂದು ರಿಸೈನ್ ಮಾಡಿ ಊರಿಗೆ ಹೋಗಬೇಕು ಅಂತ ವಿಚಾರ ಮಾಡಿ ಇಲ್ಲಿ ಒಂದು ಭೂಮಿ ತಗೊಂಡ್ವಿ. ಇದು ಒಂದು ಲಾಸ್ಟ್ ಒಂದು 15-20 ವರ್ಷ ಏನು ಬೆಳೀದೆ ಇದ್ದಿದ್ದ ಭೂಮಿ, ಎಲ್ಲ ವೈಲ್ಡ್ ಪ್ಲಾಂಟ್ಸ್ ಇದ್ವು, ಜಾಲಿ ಗಿಡಗಳು ಅದು ಇದು. ಆ್ಯಂಡ್ ಅದೇ ಸಮಯಕ್ಕೆ ಪುಣೆಯಲ್ಲಿ ನಮಗೆ ಡಾಕ್ಟರ್ ಕದಂ ಅಂತಂದು ಹೇಳಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ರಿಸರ್ಚ್ ಸೆಂಟ್ರಲ್ಲಿ ಹೆಡ್ ಆಗಿರೋದು ಪರಿಚಯ ಆಯಿತು. ಅವರು ನಮಗೆ ಸುಮಾರಷ್ಟು ತೋರ್ತುಗಳನ್ನು ಪರಿಚಯ ಮಾಡಿಕೊಟ್ರು. ಅಲ್ಲಿ ಹೇಗೆ ಅಲ್ಟ್ರಾ ಹೈ ಡೆನ್ಸಿಟಿ ಮ್ಯಾಂಗೋ ಪ್ಲಾಂಟೇಷನ್ ಬೆಳೀತಾ ಇದ್ದಾರೆ ಅಂತಂದು ಹೇಳಿ ಅವರು ತೋಟಗಳಿಗೆ ವಿಸಿಟ್ ಮಾಡೋಕ್ಕೆ ಹೇಳಿದರು. ಸುಮಾರಷ್ಟು ವಿಸಿಟ್ ಮಾಡಿದ್ವಿ. ನಮಗೂ ಅನಿಸ್ತು ಇದನ್ನು ಯಾಕೆ ನಾವು ನಮ್ಮ ಏರಿಯಾದಲ್ಲಿ ಟ್ರೈ ಮಾಡಬಾರ್ದು ಅಂತ. ಇಲ್ಲಿ ಇರೋ ಭೂಮಿನ ಅದನ್ನು ಒಂದು ಕಲ್ಟಿವೇಬಲ್ ಅದನ್ನ ವ್ಯವಸಾಯ ಮಾಡೋ ಒಂದು ಪರಿಸ್ಥಿತಿಗೆ ತೊಗೊಂಬಂದು ಅದರಲ್ಲಿ ಗುಜರಾತಿಗೆ ಹೋಗಿ ನಾವು ಜಂಬೋ ಕೇಸರ್ ತಳಿ ಮಾವಿನ ಸಸಿಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ. ಅದರಲ್ಲಿ ಇದು ಕೇಸರ್ಕ್ಕಿಂತನೂ ಒಂದು ಉನ್ನತೀಕರಿಸಿದ ತಳಿ ಇದು. ಅದರದ್ದು ಒಂದು ಟೇಸ್ಟು ಇರುತ್ತೆ ಕೇಸರ್ದು, ಮತ್ತು ತೂಕನೂ ಬರುತ್ತೆ. ಅದರಿಂದ ರೈತರಿಗೆ ಆದಾಯ ಹೆಚ್ಚಾಗೋ ಒಂದು ಸಾಧ್ಯತೆ ಇರುತ್ತೆ. ಆ ಒಂದು ತಳಿಯನ್ನು ತೊಗೊಂಬಂದು ಇಲ್ಲಿ ಅದಕ್ಕೆ ಪಿಟ್ ತೆಗೆದುಬಿಟ್ಟು ಅದಕ್ಕೆ ಗೊಬ್ಬರ ಹಾಕಿ ಒಂದು 50 ಟ್ರ್ಯಾಕ್ಟರ್ಷ್ಟು ಗೊಬ್ಬರ ಹಾಕಿ ಅದನ್ನು ಪ್ಲ್ಯಾಂಟ್ ಮಾಡಿದ್ವಿ 2017 ಜುಲೈಯಲ್ಲಿ. ಆ ಟೈಮಲ್ಲೂ ಅಷ್ಟೇ ಅಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳು ನೋಡಿಕೊಂಡು ಇದ್ದರು. ನಾವು ಮತ್ತು ನಮ್ಮ ಮನೆಯವರು ಇಲ್ಲಿಗೆ ಬಂದು ಒಂದು ವಾರ ಇಲ್ಲಿರೋ ಲೇಬರ್ಸ್ ಜೊತೆ ಕೆಲಸ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಒಂದು 2000 ಮಾವಿನ ಸಸಿಗಳನ್ನು ಪ್ಲ್ಯಾಂಟ್ ಮಾಡಿದ್ವಿ. ಪ್ರಸನ್ನ ಕಟ್ಟೋರೆ, ಬಹಳಷ್ಟು ಸಂತೋಷ ಆಯಿತು. ಈಗ ತಾವು ಬೆಂಗಳೂರು ಹಾಗೂ ಪುಣೆಯಲ್ಲಿ ಮೆಕ್ಯಾನಿಕಲ್ ಆಗಿ ಜನರಲ್ ಮ್ಯಾನೇಜರ್ ಆಗಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ಅನುಭವ. ಈಗ ನಾವು ಸಾಕಷ್ಟು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಯಾವುದೇ ವ್ಯಕ್ತಿ ಉನ್ನತ ಹುದ್ದೆಯನ್ನು ಮಾಡಿ ಮತ್ತೆ ತಿರುಗಿ ಬಂದಪ್ಪ ಅಂತಂದ್ರೆ ಯಾವುದೇ ಒಂದು ಬಿಸ್ನೆಸ್ ಅನ್ನು ಮಾಡಲಿಕ್ಕೆ ಮುಂದುವರ್ತಾರೆ ಅಂತಂದ್ರೆ ವ್ಯವಹಾರಿಕವಾಗಿ ತಮ್ಮನ್ನು ತಾವು ತೊಡಸ್ಕೊಂತಾರೆ ಹೊರತು ಇತ್ತೀಚೆಗೆ ಕೃಷಿಯಲ್ಲಿ ಲಾಭ ಇಲ್ಲ, ಹಾಕಿದ ಬಂಡವಾಳ ಮತ್ತೆ ತಿರ್ಗ ಬರೋದಿಲ್ಲ ಎಂಬಂತ ಒಂದು ವಿಚಾರವನ್ನು ಇಟ್ಕೊಂಡಂಥವ್ರೆ ಸಾಕಷ್ಟು ಜನ ನಾವು ನೋಡ್ತಾ ಇರ್ತೀವಿ. ತಾವು ಯಾಕೆ ಇದರಲ್ಲಿ ಜಮೀನನ್ನ ಖರೀದಿ ಮಾಡುವಂತಹ ಒಂದು ಧೈರ್ಯವನ್ನು ಮಾಡಿದ್ರಿ? ಒಂದು, ನಾವು ಸುಮಾರಷ್ಟು ತೋಟಗಳಿಗೆ ವಿಸಿಟ್ ಮಾಡಿದಾಗ ಈ ಕನ್ವೆನ್ಷನಲ್ ಬೆಳೆಗಳು ಏನು ನಮ್ದು ಜೋಳ ಇರ್ಬೋದು, ರಾಗಿ ಇರ್ಬೋದು, ಶೇಂಗಾ, ಸೂರ್ಯಕಾಂತಿ, ಇವುಗಳಿಗಿಂತನೂ ಈ ಒಂದು ತೋಟಗಾರಿಕೆ ಬೆಳೆಗಳಿಗೆ ನಾವು ಹೋದ್ರೆ ಇತ್ತೀಚಿನ ಒಂದು ತಾಂತ್ರಿಕವಾಗಿ ಏನು ಡೆವಲಪ್ ಆಗಿದೆ, ಆ ರೀತಿ ಹೊಸ ಹೊಸ ತಳಿಗಳು, ಹೊಸ ಹೊಸ ವಿಧಾನಗಳು, ಈಗ ಗೌರ್ಮೆಂಟು ಕೂಡ ಇದಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇರೋದು. ಸುಮಾರಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳಿವೆ, IIHR ಇದೆ, ಆ್ಯಂಡ್ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಇನ್ವಾಲ್ವ್ ಆಗಿ ಇಂಥ ರೈತರಿಗೆ ಸಪೋರ್ಟ್ ಮಾಡೋದನ್ನು ನೋಡಿದಾಗ ನಮಗನ್ನಿಸ್ತು ಈಗ ರೀಸೆಂಟಾಗಿ ಬಂದಿರೋ ಒಂದು ವಿಧಾನಗಳನ್ನು ಬೆಳೆಸಿಕೊಂಡು ನಾವು ಹೊಸ ಒಂದು ವಿಧವಾಗಿ ಬೆಳೆದ್ರೆ ಇದರಲ್ಲಿ ನಿಜವಾಗ್ಲೂ ಒಂದು ಲಾಭದಾಯಕವಾಗಿ ಇದನ್ನು ಮಾಡಬಹುದು ಅಂತ ಒಂದು ಅನಿಸ್ತು ನಮಗೆ. ಆ ಒಂದು ಅನಿಸಿಕೆ, ಆ ಒಂದು ಭರವಸೆ ನಮಗೆ ಇದರಲ್ಲಿ ತೊಡಗಿಕೊಳ್ಳೋ ಹಾಗೆ ಮಾಡಿತು. ಸೌಮ್ಯ ಕಟ್ಟಿಯವರೇ, ತಾವು ಕೂಡ ಯಜಮಾನರಿಗೆ ಸಾಥನ್ನ ಕೊಡುವಂಥವ್ರು, ಯಾಕೆ ನೀವು ಮನಸ್ಸು ಮಾಡಿದ್ರೆ ನಿಮಗೆ ಬೇಡ ಅನಿಸ್ಲಿಲ್ವ ಆ ಸಂದರ್ಭದಲ್ಲಿ? ಯಾಕಂತಂದ್ರೆ ನೀವೆಲ್ಲ ಬೆಂಗಳೂರು, ಬಾಂಬೆ, ಪುಣೆ ನಗರವನ್ನ ನೋಡಿದವರು, ಈ ಒಂದು ಕೃಷಿ ಮತ್ತೇನು ಅದರ ಸಕ್ಸಸ್ ಆಗುತ್ತೋ ಅಂತ ಹೇಳಿ ನಿಮ್ಮ ಪೂರ್ಣ ಪ್ರಮಾಣದ ಒಪ್ಪಿಗೆ ನೀವು ಕೊಟ್ರ ಹೇಗೆ? ಮನೆಯಲ್ಲಿ ಏನಾದರೂ ಡಿಸ್ಕಷನ್ ಆಯ್ತಾ ಹೇಗೆ? ಡೆಫಿನೆಟ್ಲಿ ಡಿಸ್ಕಷನ್ ಅಂತೂ ಆಯ್ತು. ಕೇಳಿದ್ರಿ ಇವರು ಹೋಗೋಣ ಹೇಗೆ ಅಂತ, ನಮಗೂ ಅನಿಸ್ತು. ಆ ವಾರದ 7 ದಿನದಲ್ಲಿ ನಾವು ಕಡಿಮೆ ಅಂದ್ರೆ ಒಂದ್ 4 ತಾಸನು ಜೊತೆಗೆ ಸ್ಪೆಂಡ್ ಮಾಡಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಮಂತ್ ಎಂಡ್ ಬಂತಂದ್ರೆ 21ನೇ ತಾರೀಕಿಂದ 30ನೇ ತಾರೀಕು ರಾತ್ರಿ 12:30 ಕೆಲ್ಸಕ್ಕೆ ಮಾಡೋರು, ಬೆಳಗ್ಗೆ 7 ಗಂಟೆಗೆ ಹೋಗೋರು, ಮಕ್ಕಳ ಮುಖ ನೋಡಕ್ಕೂ ಆಗ್ತಾ ಇರ್ಲಿಲ್ಲ. ಫ್ರೀ 2 ತಿಂಗಳಿಗೊಂದ್ಸರಿ ವಿದೇಶ ಪ್ರಯಾಣ ಮಾಡೋರು, 10 ದಿವಸ 15 ದಿವಸ ಅಂತ ಮನೆಯಲ್ಲಿರೋದೇ ಅಪರೂಪ. ಇದೆಲ್ಲದಕ್ಕಿಂತ ಜೊತೆಗಿರೋದ್ರಕ್ಕಿಂತ ಹೆಚ್ಚಿಂದ ಏನಿಲ್ಲ ಜೀವನದಲ್ಲಿ. ನಮ್ಮೂರಲ್ಲಿ ನಮ್ಮ ಜನಗಳ ಜೊತೆ ನಮ್ಮ ಕಲ್ಚರ್ನ ನಮ್ಮ ಮಕ್ಕಳಿಗೆ ಕೊಟ್ಟು ಬೆಳೆಸೋದ್ರಕ್ಕಿಂತನೂ ಹೆಚ್ಚಿಗೆ ನಗರ ಜೀವನ ಜಾಸ್ತಿ ಅನಿಸ್ಲಿಲ್ಲ ನಮಗೆ. ಮಕ್ಕಳು ಅಜ್ಜ ಅಜ್ಜಿ ಊರಿಗೆ ಅಜ್ಜ ಅಜ್ಜಿ ಹತ್ರ ಬರ್ತೀವಿ ಅಂತ ತುಂಬಾ ಖುಷಿಯಿಂದ ಒಪ್ಕೊಂಡ್ರು ಅವರು. ಸೊ ನಾವೆಲ್ಲರೂ ಅವತ್ತೇ ಡಿಸೈಡ್ ಮಾಡಿದ್ವಿ ಮುಂದೆ ಹೆಂಗೆ ನಾವು ಫಾರ್ವರ್ಡ್ ಮಾಡಬೇಕು ಈ ಪ್ಲಾನ್ ಅಂತ. ಒಟ್ಟಲ್ಲಿ ಒಂದು ಕೌಟುಂಬಿಕ ಸಹಕಾರ, ಹಾಗೇನೆ ಒಂದು ಗಾಢವಾದಂತಹ ಒಂದು ವಿಶ್ವಾಸ ಇಟ್ಕೊಂಡೆ ಮತ್ತೆ ಕೃಷಿ ಕಡೆ ವಾಲಿದ್ರು, ತುಂಬಾ ಸಂತೋಷದ ವಿಷಯ. ಬಂದ್ಮೇಲೆ ಮಾವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಪ್ರಸನ್ನ ಕಟ್ಟಿವ್ರೆ? ಇದು ಬರೋಕ್ ಮುಂಚೆನೆ ನಾವು ಸುಮಾರಷ್ಟು ತೋಟಗಳಲ್ಲಿ ಸ್ಟಡಿ ಮಾಡ್ತಾ ಇದ್ವಿ, ಯಾವ ಒಂದು ಬೆಳೆಗೆ ನಾವು ಹೋದ್ರೆ ಉತ್ತಮ ಅಂತ. ಆ ಸಮಯದಲ್ಲಿ ನಮಗೂ ಸುಮಾರಷ್ಟು ಸಜೆಷನ್ ಸಲಹೆಗಳು ಬಂದವು. ತರಕಾರಿ ಬೆಳೆಗೆ ಹೋಗ್ಬೋದು ಅಥವಾ ಕಮರ್ಷಿಯಲ್ ಕ್ರಾಪ್ಸ್ ಹೋಗ್ಬೋದು, ಅಂತ ಹೇಳಿ ನಮ್ಗೆ ಅನಿಸ್ತು. ನಾವು ಆಗ್ತಾನೆ ಶುರು ಮಾಡ್ತಾ ಇರೋದ್ರಿಂದ ಪ್ರತಿ ದಿನ ಅದರಲ್ಲಿ ಒಂದು ಇನ್ವಾಲ್ವ್ ಆಗಿ ಎಂಗೇಜ್ ಆಗಿ ಒಂದು ವಾರಕ್ಕೊಮ್ಮೆ ಬೆಳೆಯ ತೆಗೆಯೋದು, ತಿಂಗಳಿಗೊಮ್ಮೆ ಬೆಳೆಯ ತೆಗೆಯೋದು, ಅದನ್ನ ಮಾರುಕಟ್ಟೆಗೆ ಸಾಗಿಸೋದು, ಅದನ್ನ ಮಾರಾಟ ಮಾಡೋದು, ಅಷ್ಟು ಡೀಪ್ ಆಗಿ ಒಮ್ಮಿಂದೊಮ್ಮೆಲ್ಗೆ ಹೋಗೋದಕ್ಕಿಂತ ವರ್ಷಕ್ಕೆ ಒಂದ್ಸಲ ಬೆಳೆ ಬರೋ ಒಂದು ಬೆಳೆಗೆ ಹೋಗ್ಬೇಕು. ಅದರಿಂದ ನಮಗೆ ಮ್ಯಾನೇಜ್ ಮಾಡೋಕ್ಕೂ ಈಸಿ ಆಗಬಹುದು ಅಂಥೇಳಿ ವಿಚಾರ ಮಾಡಿ ವಾರ್ಷಿಕವಾಗಿ ಬರೋ ಒಂದು ಬೆಳೆಗಳಿಗೆ ನಾವು ಗಮನ ಕೊಟ್ವಿ. ಅದರಲ್ಲಿ ನಮ್ಮ ಏರಿಯಾದಲ್ಲಿ ಆಲ್ರೆಡಿ ನಮ್ಮ ಮೊದಲಿನ ತೋಟದಲ್ಲಿ ನಮ್ಮ ತಂದೆ ತಾಯಿ ಅವ್ರು ಮಾಡ್ತಾ ಇರೋ ತೋಟದಲ್ಲೇ ನಮಗೆ ಒಂದು 10-15 ಮಾವಿನ ಗಿಡ ಇತ್ತು. ಅವಾಗೂ ಕೂಡ ನಾವು ಅದು ಒಳ್ಳೆ ಫಲ ಬರೋದನ್ನ ನೋಡ್ತಾ ಇದ್ವಿ. ಹಿಂಗಾಗಿ ನಾವು ಮಾವಿಗೆ ಹೋಗ್ಬೋದು, ಬಟ್ ಮೊದಲಿನ ವಿಧದಲ್ಲಿ ಹೋಗೋದಕ್ಕಿಂತ ಒಂದು ಗರಿಷ್ಠ ಸಾಂದ್ರತೆಯಲ್ಲಿ ಬರೋದು, ಅಲ್ಟ್ರಾ ಹೈ ಡೆನ್ಸಿಟಿ ಅಂತ ಈಗೇನು ಸ್ಟಾರ್ಟ್ ಆಗಿದೆ, ಆ ಒಂದು ಪದ್ಧತಿಯಲ್ಲಿ ಹೋದರೆ ಕಡಿಮೆ ಏರಿಯಾದಲ್ಲೇ ಕೂಡ ಸುಮಾರಷ್ಟು ಗಿಡಗಳನ್ನು ಹಚ್ಚಬಹುದು ಅಂಡ್ ಅತ್ಯಧಿಕ ಇಳುವರಿ ತೆಗಿಬಹುದು ಅಂತಂದು ಹೇಳಿ ಮಾವನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ತಳಿಗಳನ್ನ ಹೇಳಿದ್ರಿ, ಹೇಗೆ ಅಂತರದಲ್ಲಿ ಇಟ್ಕೊಂಡ್ರಿ, ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಹಚ್ಚುವಂತ ಒಂದು ವಿಧಾನ, ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡ್ರಿ ಪ್ರಾರಂಭದಲ್ಲಿ? ಒಂದು ನಾವು ತಳಿಗಳು ಹೇಳಿದಂಗೆ ಜಂಬೋ ಕೇಸರ್ ಅಂತ ತಳಿ ಹಾಕಿದ್ದು. ಇದರಲ್ಲೂ ಕೂಡ ಈ ಹೈ ಡೆನ್ಸಿಟಿ ಅಂತಂದ್ರೆ ತುಂಬಾ ಹತ್ತಿರದಲ್ಲಿ ಗಿಡಗಳನ್ನ ಹಚ್ಚೋದು, ಅದರಲ್ಲೂ ಬೇರೆ ಬೇರೆ ಡಿಸ್ಟೆನ್ಸ್ ಬಂದರೂ ಕೂಡ ನಾವು ಸೆಲೆಕ್ಟ್ ಮಾಡಿದ್ವಿ 3 ಫೀಟ್ಗೆ ಒಂದು ಗಿಡ ಹಚ್ಚೋದು ಅಂತ. ಅದರರ್ಥ ಏನಂದ್ರೆ ಗಿಡದಿಂದ ಗಿಡಕ್ಕೆ 3 ಫೀಟು ಮತ್ತು ಸಾಲಿನಿಂದ ಸಾಲಿಗೆ 14 ಫೀಟು. ಇದರಲ್ಲಿ ಮುಖ್ಯ ಏನಂತಂದ್ರೆ ಈ ಗಿಡಗಳು ಬರೋದು ಉತ್ತರ ದಕ್ಷಿಣ ಒಂದು ಸಾಲು ಇರಬೇಕು. ಅದರಿಂದ ಅವಕ್ಕೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಾಗ ಅವಕ್ಕೆ ಬೇಕಾದಷ್ಟು ಬಿಸಿಲೆಲ್ಲ ಸಿಗುತ್ತೆ. ಇದನ್ನೆಲ್ಲನೂ ನಮಗೆ ಒಂದು ಮೆಂಟರ್ ಮಾಡ್ತಾ ಇರೋರು ಗೈಡ್ ಮಾಡಿದ್ರು. ಆ ರೀತಿ ಮಾಡಿಕೊಂಡು ಗಿಡದಿಂದ ಗಿಡಕ್ಕೆ 3 ಫೀಟ್ ಇಟ್ಕೊಂಡು ಸಾಲಿನಿಂದ ಸಾಲಿಗೆ 14 ಫೀಟ್ ಇಟ್ಕೊಂಡು ಗಿಡಗಳು ಹಚ್ಚಿದ್ವಿ. ಆ್ಯಂಡ್ ಅವುಗಳಿಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮನ್ನು ಅಡಾಪ್ಟ್ ಮಾಡಿಕೊಂಡ್ವಿ, ಡಬಲ್ ಡ್ರಿಪ್ ಸಿಸ್ಟಮ್. ಅದರಿಂದ ಅವಕ್ಕೆ ಬೇಕಾದಷ್ಟು ನೀರನ್ನು ಹೋಗೋ ಹಾಗೆ. ಆ್ಯಂಡ್ ಈ ಒಂದು ಪದ್ಧತಿಯಲ್ಲಿ ಬೆಳೆಸಿದಾಗ ನಮಗೆ ಫಸ್ಟು ಒಂದು ಮೊದಲು ಒಂದು 45 ದಿವಸಕ್ಕೇ ಅವು ಚಿಗುರು ಸ್ಟಾರ್ಟ್ ಆಯಿತು. ಆವಾಗ ಒಂದು ಫಸ್ಟ್ ಪ್ರೂನಿಂಗ್ ಮಾಡಿದ್ವಿ. ಆ್ಯಂಡ್ ಮಧ್ಯೆ ಇರೋ ಒಂದು ಚಿಗುರನ್ನು ತೆಗೆದಾಗ ಅಲ್ಲಿಂದನೇ ಒಂದು 4-5 ಬ್ರಾಂಚ್ಗಳು ಬರೋಕ್ಕೆ ಶುರುವಾದವು. ಈ ರೀತಿ ಪ್ರತಿ 3 ತಿಂಗಳಿಗೊಮ್ಮೆ ನಾವು ಮೊದಲು 2 ವರ್ಷ ಪ್ರೂನಿಂಗ್ ಮಾಡಿದಾಗ ಗಿಡಗಳ ಹೈಟ್ ಜಾಸ್ತಿ ಆಗಿದೆ, ಅದರಲ್ಲಿ ಬ್ರಾಂಚಸ್ಗಳು ಕೊಲ್ಲಿಗಳು ಜಾಸ್ತಿ ಆಗಿ ಗಿಡದ ಒಂದು ಪೊದೆ ಏನಿದೆ ದಟ್ಟಾಗಿ ಬರೋಕ್ಕೆ ಶುರುವಾದವು. ಒಟ್ಟಿನಲ್ಲಿ ನಿಮ್ಮ ಕ್ಷೇತ್ರ ಎಷ್ಟು ಗಿಡಗಳು ಕೂತಿದ್ದಾವೆ? ಒಟ್ಟು ನಾವು ಒಂದು 5 ಎಕರೆಯಷ್ಟು ಇರೋದು ಮಾವು ಹಾಕಿರೋದು, ಅದರಲ್ಲಿ ಒಂದು 2,000 ಗಿಡಗಳಷ್ಟು ಕೂತಿರೋದು. ಮಿಕ್ಸ್ ಏನಾದರೂ ಮಾಡ್ಕೊಂಡ್ರೆ ಹೇಗೆ? ಜಂಬು ಕೇಸರ್ ಬಿಟ್ಟು ಕೆಲವೊಬ್ರು ಏನು ಮಾಡ್ತಾರೆ, ಕೇಸರ್ ಬೇರೆ ಬೇರೆ ಹಣ್ಣಿನ ವಿಧಗಳನ್ನ ಮಿಕ್ಸ್ ಮಾಡ್ಕೋತಾರೆ ಎಲ್ಲ ವಿಧದ ಹಣ್ಣುಗಳು ಇರಲಿ ಅಂತ ಹೇಳಿ, ತಾ ಹೇಗೆ ಒಂದೇ ಜಂಬು ಕೇಸರನ್ನ ಹಾಕೊಂಡ್ರೆ? ಒಂದು ಏನಿಸ್ತು ಅಂದ್ರೆ ಈ ಜಂಬು ಕೇಸರು ರೈತರ ಆದಾಯದ ಒಂದು ದೃಷ್ಟಿಯಿಂದ ತುಂಬಾ ಲಾಭ ಕೊಡುವಂತಹದ್ದು. ಈಗ ನಾವು ಬೆಳೆದಿರೋ ಕಾಯಿಗಳು ಒಂದು ಕಾಯಿ ಒಂದು ಸರಾಸರಿ ಅಂದ್ರೆ ಒಂದು 500 ಗ್ರಾಂ ಬರುತ್ತೆ, ನಾವೊಂದು 700-800 ಗ್ರಾಂ ವರ್ಗುನು ಬಂದಿರೋದುಂಟು. ಹಿಂಗಾಗಿ ಒಂದು 2 ಕಾಯಿಗಳು 1 ಕಿಲೋ ಆಗೋದ್ರಿಂದ ಕಡಿಮೆ ಹಣ್ಣು ಬಂದರೂ ಕೂಡ ಆದಾಯದ ದೃಷ್ಟಿಯಿಂದ ತುಂಬ ಒಳ್ಳೆಯದಿದು. ಹಿಂಗಾಗಿ ನಾವು ಎಲ್ಲಾನೂ ಜಂಬೋ ಕೇಸರ್ ಹೋಗಬೇಕು ಅಂತ ವಿಚಾರ ಮಾಡಿದ್ವಿ. ಮತ್ತು ನಮ್ಮಿಂದ ಖರೀದಿ ಮಾಡೋರು ಕೂಡ ಒಂದೇ ತಳಿದು ಮತ್ತು ಜಾಸ್ತಿ ಒಂದು ಸಂಖ್ಯೆಯಲ್ಲಿ ಸಿಕ್ಕರೆ ಅವ್ರಿಗೆ ದೊಡ್ಡ ಒಂದು ಮಾರುಕಟ್ಟೆಯನ್ನು ರೀಚ್ ಮಾಡಲಿಕ್ಕೆ ಅಲ್ಲಿ ಹೋಗಿ ಅದನ್ನ ಮಾರಾಟ ಮಾಡಿ ನಾವೇ ಆಗಲಿ ಬೇರೆಯವರೇ ಆಗಲಿ ಅದನ್ನ ಮಾರಾಟ ಮಾಡಲಿಕ್ಕೆ ಒಳ್ಳೆಯದು ಅಂತಂದು ಹೇಳಿ ನಾವು ಒಂದೇ ಒಂದು ತಳಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನೇ ಆ ಗಿಡಗಳನ್ನೇ ಬೆಳೆಸಿದ್ವಿ. ಇಲ್ಲಿ ಹೇಗೆ ಅನಿಸ್ತಿದೆ ಮೇಡಮ್, ಪುಣೆಯಿಂದ ಹನುಮಸಾಗರಕ್ಕೆ ಬಂದಮೇಲೆ, ಕುಷ್ಟಗಿಗೆ ಬಂದಮೇಲೆ ಹೇಗೆ ಇಲ್ಲಿ ವಾತಾವರಣ ನಿಮಗೆ ಶೂಟ್ ಆಯ್ತಾ ಅಥವಾ ಬೇಡ ಅನಿಸ್ತಾ, ಒಂದು ನಿರ್ಧಾರದಲ್ಲಿ ಏನಾದರೂ ನಿಮಗೆ ಗೊಂದಲ ಉಂಟಾಯ್ತಾ ಹೇಗೆ? ನಿರ್ಧಾರದಲ್ಲಿ ಖಂಡಿತವಾಗ್ಲೂ ಗೊಂದಲ ಇಲ್ಲ. ಬೇಸಿಕಲಿ ನಮ್ಮ ತಾಯಿ ಕಡೆನು ತೋಟ ಇರೋದು, ಅಲ್ಲಿ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಎಲ್ಲ ಬಾಳೆ ತೋಟ ಸಾಗವಾನಿ ತೋಟ ಮಾಡಿದ್ದು. ಅಲ್ಲಿ ತೋಟದಲ್ಲಿ ಇನ್ವಾಲ್ವ್ ಆಗದೇ ಇದ್ರು ಡೇ 1 ನಾವು ಅಲ್ಲಿ ತೋಟದಲ್ಲೇ ಬೆಳೆದವ್ರು ನಾವೆಲ್ಲರೂ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿನಲ್ಲಿ. ಅದಕ್ಕೆ ತೋಟದ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು, ಅದ್ರ ಲೈಫ್ ಹೆಂಗಿರತ್ತೆ ಅಂತಾನು ಗೊತ್ತಿತ್ತು ನಮ್ಗೆ. ತೋಟದ ಲೈಫ್ ಈಸಿನಾ ಡಿಫಿಕಲ್ಟ್ ಅನ್ನೋದು ನೋಡಿದ್ವಿ ಚಿಕ್ಕಪ್ಪ ಅಪ್ಪನ ನೋಡಿ. ಅದನ್ನೆಲ್ಲ ಮೆಂಟಲಿ ನಾವು ರೆಡಿಯಾಗೇ ಬಂದಿದ್ದಕ್ಕ ಖಂಡಿತವಾಗ್ಲೂ ನಮಗೆ ಬೇಜಾರಾಗ್ಲಿಲ್ಲ. ಇಲ್ಲಿ ಬಂದು ಪ್ರತಿಯೊಂದು ದಿನಾನು ನಾವು ಖುಷಿಯಿಂದಾನೇ ಅನುಭವಿಸ್ತಾ ಇದ್ವಿ. ಒಂದೊಂದು ಗಿಡ ಚಿಗುರು ನೋಡಿದಾಗೂ ಖುಷಿ ಆಗತ್ತೆ, ಹೂ ನೋಡಿದ್ರೆ ಖುಷಿ ಆಗತ್ತೆ, ಆ ಹಣ್ಣು ತಿಂದ್ರೆ ಅಯ್ಯೋ ಇಷ್ಟು ಸ್ವೀಟ್ ಹಣ್ಣು ನಾವು ಬೇರೆ ಎಲ್ಲೇ ತಿಂದಿಲ್ಲ ಅನ್ನೋ ಅಷ್ಟು ಫೀಲಿಂಗ್ ಅದು. ಇರಬಹುದು ಬೇರೆ, ಆದ್ರೆ ನಮ್ಮ ಹಣ್ಣು ನಾವು ಬೆಳ್ಕೊಂಡು ತಿಂದಿರೋ ಫೀಲಿಂಗು ಬೇರೆ ಎಲ್ಲೂ ಸಿಗಲ್ಲ. ಈ ಖುಷಿ ಅನುಭವಿಸೋದ್ಕಿಂತ ಜಾಸ್ತಿ ಏನು ಇಲ್ಲ ಅನ್ಸತ್ತೆ. ಹೇಗೆ ಮೇಡಮ್ ಬರ್ತಾ ಇರ್ತೀರಾ ಹೊಲಕ್ಕೆ, ಬೆಳಿಗ್ಗೆ ಸಾಯಂಕಾಲ ಅಥವಾ ದಿನಾಲೂ ಬರ್ತಿರ್ತಾರೆ? ಹೇಗೆ ಡೈಲಿ ಅಂತ ಬರಲ್ಲ, ಒಂದು ತೋಟ ಮನೆ ಹತ್ರನೇ ಇರೋದು, ಅಲ್ಲಿ ಆಲ್ಮೋಸ್ಟ್ ಡೈಲಿ ವಿಸಿಟ್ ಮಾಡ್ತೀವಿ. ಈ ಇಲ್ಲಿ ಮಾವಿನ ತೋಟ ಸ್ವಲ್ಪ ದೂರ ಇರೋದ್ರಿಂದ ವಾರಕ್ಕೆ ಒಂದ್ ಸರಿ ಎರಡ್ ಸಾರಿ ಬಂದ್ಬಿಟ್ಟು ಹೋಗ್ತಿವಿ. ಸರ್ ಬರ್ತಾ ಇರ್ತಾರೆ, ಅವ್ರ ಜೊತೆಗೆ ಬಂದ್ಬಿಟ್ಟು ಒಂದ್ ಎರಡ್ ಮೂರ್ ತಾಸು ಸ್ಪೆಂಡ್ ಮಾಡಿ ಹೋಗ್ತಿವಿ. ಇಲ್ಲಿ ಪ್ರತಿಯೊಂದು ಗಿಡ ಮುಟ್ಟಿದಾಗ್ಲೂ ಅನ್ಸತ್ತೆ ಗಿಡ ನಮ್ ಜೊತೆ ಮಾತಾಡ್ತಾ ಇವೆ ಅಂತ. ಅದ್ ಒಂದು ಆ ಫೀಲಿಂಗು ಆ ರಿಯಾಕ್ಷನ್ ತುಂಬಾ ಗಿಡದಿಂದಾನು ನಮಗ್ ಸಿಗತ್ತೆ, ನಮ್ಮಿಂದ ಗಿಡಕ್ ಸಿಗತ್ತೆ. ತುಂಬಾ ಚೆನ್ನಾಗಿರೋ ಅನುಭವ ಇದು. ಮಾಹಿತಿ ಆಯ್ತು, ಎಲ್ಲ ವಿಚಾರಗಳನ್ನ ಮಾಡಿಕೊಂಡೆ ತಾವು ಕೃಷಿಯಲ್ಲಿ ಬಂದಿದ್ದೀರಿ. ಬಹಳಷ್ಟು ಕ್ಷೇತ್ರವನ್ನು ನೋಡಿದಾಗ ಖುಷಿ ಆಗತ್ತೆ. ಜೊತೆಗೆ ಕಳೆದ ವರ್ಷ ನಿಮಗೆ ಇಳುವರಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರಿ, ಹೇಗೆ ಇಳುವರಿ ಬಂತು, ಅದರ ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡಿಕೊಟ್ರಿ? ನಾವು 2017 ಇದನ್ನ ಗಿಡಗಳನ್ನ ಹಚ್ಚಿಂದ ನಮಗೆ 2020 ಮೊದಲ ಇಳುವರಿ ಬಂತು. ಒಂದು 2.5 ವರ್ಷಕ್ಕೇನೆ ಗಿಡಗಳು ಕಾಯಿ ಬಿಡೋಕೆ ಸ್ಟಾರ್ಟ್ ಆದವು. ಇದು ಎಲ್ಲನೂ ಗ್ರಾಫ್ಟೆಡ್ ಸಸಿಗಳು ಇರೋದ್ರಿಂದ ಮೊದಲೇ ಸಲ 7 ಟನ್ನು ಬಂತು. ಅದನ್ನು ನಾವೇ ಇಲ್ಲಿಂದ ಹರಿದ್ಬಿಟ್ಟು ಅದೇ ಟೈಮಲ್ಲಿ ಕೊರೋನಾ ಕೂಡ ಸ್ಟಾರ್ಟ್ ಆಯಿತು, ಲಾಕ್ಡೌನ್ ಕೂಡ ಇತ್ತು ನಮ್ಮ ಮೊದಲೇ ಇಳುವರಿ ಬಂದಾಗ. ಆ ಒಂದು ಸಮಯದಲ್ಲಿ ನಮಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ತುಂಬ ಸಪೋರ್ಟ್ ಸಿಕ್ತು. ಅವರೇ ಇಲ್ಲಿಗೆ ಬಂದು ನಮ್ಮ ತೋಟಕ್ಕೆ ಬಂದು ಇಲ್ಲಿಂದ ಒಂದು ಕರ್ಫ್ಯೂ ಫ್ರೀ ಪಾಸ್ ಕೊಟ್ಟು ಇದನ್ನೆಲ್ಲ ಮುಂಬೈ ಮಾರುಕಟ್ಟೆ ಕಳಿಸೋ ಹಾಕಿ ಸಪೋರ್ಟ್ ಮಾಡಿದರು. ತದನಂತರ 2021 ನಮಗೆ 12 ಟನ್ ಇಳುವರಿ ಬಂತು. 2022 ಅಂದರೆ ಈ ಒಂದು ಲಾಸ್ಟ್ ಏಪ್ರಿಲ್ ಮೇ ಅಲ್ಲಿ ನಮಗೆ 17 ಟನ್ ಇಳುವರಿ ಬಂತು. ಈಗ ಈ ಒಂದು ಇದನ್ನು ಒಂದೇ ಸಲ ನಾವು ಹೇಳಿದಂಗೆ ನಾವೇ ಅದನ್ನ ಕಟ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಕೊಟ್ವಿ ಮುಂಬೈ ಮಾರ್ಕೆಟ್ಗೆ. ಆ್ಯಂಡ್ ಕಳೆದ ಸಲ ಮತ್ತು ಈ ಸಲ ಇದನ್ನು ಎಂಟೈರ್ ತೋಟನ ನಾವು ಕಾಂಟ್ರ್ಯಾಕ್ಟ್ ಕೊಟ್ಟಿದ್ವಿ ಒಬ್ಬ ಮುಂಬೈಯಲ್ಲಿರೋ ಮರ್ಚೆಂಟ್ಗೆ. ಅವ್ರಿಗೆ ಇಲ್ಲಿ ಈ ರೀತಿ ಅಲ್ಟ್ರಾ ಹೈ ಡೆನ್ಸಿಟಿ ಇರೋ ಒಂದು ಸುದ್ದಿ ತಿಳಿದು ಅವರೇ ಬಂದು ಇದನ್ನು ತೋಟನ ಬಗೆಹರಿಸ್ಕೊಂಡು ಅವರು ತಾವೇ ಪ್ಲಕ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಇಲ್ಲೇ ಗ್ರೇಡಿಂಗ್ ಮಾಡಿದರು. ಬೇರೆ ಬೇರೆ ಸೈಜಲ್ಲಿ ಗ್ರೇಡ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗಿದ್ದು. ಸರಾಸರಿ ರೇಟ್ ಎಷ್ಟಿತ್ತು ನಮಗೆ? ನಮಗೆ ಇದು ಕೆಜಿ ಲೆಕ್ಕದಲ್ಲಿ ಹೋಗೋದು. ಅವರು ತೊಗೊಂಡವರು ಕೂಡ ಮುಂಬೈ ಮಾರ್ಕೆಟ್ ಗುಜರಾತ್ ಮಾರ್ಕೆಟ್ ಮಾಡ್ತಾರೆ ಮತ್ತು ಎಕ್ಸ್ಪೋರ್ಟ್ ಮಾಡ್ತಾರೆ ಈ ಮಿಡಲ್ ಈಸ್ಟ್ ಮತ್ತು ಯುರೋಪಿಯನ್ ಕಂಟ್ರೀಸ್ಗೆ. ಆ್ಯಂಡ್ ನಮಗೆ ರೈತರಿಗೆ ಅಂತ ಅಂದ್ಕೊಂಡ್ರೆ ಸರಾಸರಿಯಾಗಿ ಒಂದು 100 ರೂಪಾಯಿವರೆಗೂ ಬೀಳುತ್ತೆ ಒಂದು ಕೆಜಿಗೆ. ಅಂದರೆ ಸರಾಸರಿ ನಿಮ್ಮ ಖರ್ಚು ವೆಚ್ಚ ಇದು ಸಾಕಾಗತ್ತಾ ಅಥವಾ 120-130 ಈ ರೇಟಲ್ಲಿ ಏನಾದರೂ ಹೆಚ್ಚಾಗಬೇಕಾ? ಈ ಒಂದು ಬೆಳೆಯಲ್ಲಿ ಮೊದಲು ಒಂದು 2-3 ವರ್ಷ ಇದು ಗಿಡಗಳಿಗೆ ಲ್ಯಾಂಡ್ ಪ್ರಿಪೇರ್ ಮಾಡೋಕ್ಕೆ ಸಸಿಗಳನ್ನು ತರೋಕೆ ಹಚ್ಚೋಕೆ ಡ್ರಿಪ್ ಸಿಸ್ಟಮ್ಗೆ ಅಂತ ಇನ್ವೆಸ್ಟ್ ಮಾಡೋದು ಬಿಟ್ಟರೆ ಪ್ರತಿ ವರ್ಷದ ಮೇಂಟೆನೆನ್ಸ್ ತುಂಬ ಕಡಿಮೆ ಇರುತ್ತೆ. ಇವುಗಳಿಗೆ ನೀರು ಬಿಡೋದು, ಒಂದು ಗೊಬ್ಬರ ಹಾಕೋದು, ಕಳೆ ತೆಗೆಯೋದು ಬಿಟ್ಟರೆ ಬೇರೆ ಇರೋದಿಲ್ಲ. ಹೀಗಾಗಿ ನಮ್ಗನ್ಸೋದೇನೆಂದರೆ ಓಕೆ ಹೆಚ್ಚು ಬಂದರೆ ಒಳ್ಳೆಯದು, ಬಟ್ ಈಗಿರೋದ್ರಲ್ಲೇ ಅಂದ್ಕೊಂಡ್ರೆ ನಮ್ಮದು ಬಂದಿರೋ ಆದಾಯಕ್ಕೆ ಕಂಪೇರ್ ಮಾಡಿದರೆ ಖರ್ಚು ಒಂದು 20% ಇರುತ್ತೆ. ಒಂದು 80% ಅಷ್ಟು ಇದರಲ್ಲಿ ಪ್ರಾಫಿಟ್ ಅಂತ ಹೇಳಬಹುದು ನಾವು. ಆ ರೀತಿ ನೋಡಿದರೆ ಒಂದು 100 ರೂಪಾಯಿ ಈಗಿರೋ ಒಂದು ಅಥವಾ ಲಾಸ್ಟ್ ಇಯರ್ ಒಂದು ಇದಕ್ಕೆ ಇದು ಒಳ್ಳೆ ಬೆಲೆ ಅಂತಲೇ ಅನ್ಕೋಬಹುದು. ಈ ಸಲ ಹೂವಿನ ಪ್ರಮಾಣ ಹೇಗಿದೆ, ಹೇಗೆ ಇಳುವರಿ ಬರ್ಬೋದು ಅಂತ ನಿರೀಕ್ಷೆ? ಯಾಕಂತಂದರೆ ಹವಾಮಾನದಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆಗಳಾಗಿದ್ದಾವೆ. ಕೆಲವೊಬ್ಬ ರೈತರು ಹೇಳ್ತಾರೆ ಹೂವಿನಲ್ಲಿ ಅಷ್ಟು ಪ್ರಮಾಣದಲ್ಲಿ ಬಿಟ್ಟಿಲ್ಲ ಅಂತ ಹೇಳಿ. ಹವಾಮಾನದ ಬದಲಾವಣೆ ತುಂಬಾನೇ ರೈತರ ಮೇಲೆ ಇತ್ತೀಚೆಗೆ ಎಫೆಕ್ಟ್ ಮಾಡ್ತಾ ಇದೆ. ಇದು ಮಾವು ಒಂದೇ ಅಲ್ಲದೆ ಸುಮಾರಷ್ಟು ಕೃಷಿಯಲ್ಲಿ ಯಾವುದೋ ಟೈಮಲ್ಲಿ ಹೂ ಬರೋದು ಯಾವಾಗೋ ಬರುತ್ತೆ, ನಂತರ ಹೂ ಡ್ರಾಪ್ ಆಗೋದು ಅದು ಇರೋದು. ಬಟ್ ಈಗಿರೋ ನೋಡಿದರೆ ನಮ್ಮ ಒಂದು ತೋಟದಲ್ಲಿ ಒಂದು 75% ಗಿಡಗಳಲ್ಲಿ ಹೂವಿದೆ ಈಗ. ಆ್ಯಂಡ್ ರಿಮೈನಿಂಗ್ 25% ಕೆಲವೊಂದು ಇಯರ್ ಆನ್ ಇಯರ್ ಡ್ರಾಪ್ ಆಗುತ್ತೆ, ಅಂದರೆ 1 ವರ್ಷ ಬರುತ್ತೆ 1 ವರ್ಷ ಬರೋದಿಲ್ಲ. ಆ್ಯಂಡ್ ಕೆಲವೊಂದು ಇನ್ನೂ ಬಿಡೋ ಸ್ಟೇಜಲ್ಲಿ ಇರೋದು. ಹೀಗಾಗಿ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಒಂದು 70-75% ಗಿಡಗಳಲ್ಲಿ ಹೂವಿದೆ. ಬಟ್ ಯಾವ ಗಿಡದಲ್ಲಿ ಹೂ ಬಂದಿದೆ, ತುಂಬ ಚೆನ್ನಾಗಿ ಹೂ ಬಂದಿರೋದು, ಅದು ಈಗ ಫ್ರೂಟ್ ಆಗಿ ಸೆಟ್ ಆಗ್ತಾ ಇದೆ. ಇದು ಫ್ರೂಟ್ ಸೆಟ್ ಆಗಿ ಅದರಲ್ಲಿ ಫ್ರೂಟ್ಸ್ ಏನಾದರೂ ಡ್ರಾಪ್ ಆಗದೆ ಇದ್ರೆ ಒಳ್ಳೆ ಬೆಳೆಯನ್ನು ಈ ವರ್ಷ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈಗ ಮುಖ್ಯವಾಗಿ ಮಾವಿನಲ್ಲಿ ಬರುವಂಥ ಸಮಸ್ಯೆಗಳು, ಬೂದುರೋಗ ಬರಬಹುದು ಅಥವಾ ಈ ನೊಣಗಳು ಬಾಧೆ ಜಾಸ್ತಿ ಕಂಡು ಬರ್ತದೆ, ಈ ರೋಗ ಮತ್ತು ಕೀಟಗಳ ನಿರ್ವಹಣೆ ಹೇಗೆ ನಿಮಗೆ ಸರಳ ಅನಿಸ್ತಿದೆ? ಇದರಲ್ಲಿ 2 ವಿಷಯಗಳು. ಒಂದು, ಈ ಬೆಳೆ ನಾವು ಸೆಲೆಕ್ಟ್ ಮಾಡಿದಾಗ ಸುಮಾರಷ್ಟು ತೋಟಗಳಿಗೆ ವಿಸಿಟ್ ಮಾಡಿದ್ವಿ ಅಂತ ಹೇಳಿದ್ವಿ. ಅವುಗಳು ತುಂಬ ಒಂದು ನಾಲೆಜ್ ಕೊಡೋ ವಿಸಿಟ್ಗಳವು. ಪ್ರತಿ ಸಲ ಹೋದಾಗ ಏನೋ ಒಂದು ಹೊಸ ತಿಳ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ನಮ್ಮ ತೋಟಗಾರಿಕೆ ಇಲಾಖೆಯವರು ಮಾವಿನ ಸಲುವಾಗಿಯೇ ಒಂದು ಬುಕ್ಲೆಟನ್ನು ರಿಲೀಸ್ ಮಾಡಿದ್ದಾರೆ, ಯಾವ ಟೈಮಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಏನು ಒಂದು ಅದಕ್ಕೆ ಕೀಟನಾಶಕಗಳನ್ನು ಕೊಡಬೇಕು, ಫಂಗಿಸೈಡ್ಸ್ ಕೊಡಬೇಕು ಅಂತ ತುಂಬ ಚೆನ್ನಾಗಿ ಬರೆದಿರೋ ಬುಕ್ಲೆಟನ್ನು ತೋಟಗಾರಿಕೆ ಇಲಾಖೆಯವರು ರಿಲೀಸ್ ಮಾಡಿರೋದು. ನಮಗೇನಾದರೂ ಇದರಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಬರ್ತಾ ಇದೆ, ಸ್ವಲ್ಪ ರೋಗ ಕಾಣಿಸ್ತಾ ಇದೆ ಅಂದರೆ ನಾವು ಆ ಬುಕ್ಲೆಟನ್ನು ರೆಫರ್ ಮಾಡ್ತೀವಿ. ಅದರಲ್ಲಿ ಚಿತ್ರಸಹಿತವಾಗಿರೋದು, ಅವರು ಹೇಳಿರೋ ಒಂದು ರೆಕಮೆಂಡ್ ಮಾಡಿರೋ ಔಷಧಿಯನ್ನು ನಾವು ಕೊಟ್ಟರೆ ಅದು ತಾನೇ ತಾನಾಗಿ ಕಂಟ್ರೋಲ್ ಆಗಿ ಹೋಗುತ್ತೆ. ಇತ್ತೀಚೆಗೆ ಹೋದ ವರ್ಷ ಸುಮಾರು ಕಡೆ ಜಿಗಿ ರೋಗ ಇತ್ತು, ಬೂದಿ ರೋಗ ಇತ್ತು, ಅವುಗಳೆಲ್ಲಾನು ಇದ್ರಲ್ಲಿ ಮುಖ್ಯ ಇರೋದೇನಂದ್ರೆ ಅದು ಶುರು ಆಯ್ತು ಅಂತ ಆಗ್ಲೇ ಗಮನಿಸಿ ನಾವು ಒಂದು ಕ್ರಮ ತಗೊಂಡ್ರೆ ಕಂಟ್ರೋಲ್ಕ್ಕೆ ತರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಪ್ರಸನ್ನ ಕಟ್ಟಿಯವರೆ, ಬಹಳಷ್ಟು ತಿಳುವಳಿಕೆಯಿಂದ ಹಾಗೇನೆ ಉತ್ತಮ ನಿರ್ವಹಣಾ ಕ್ರಮಗಳನ್ನು ತಾವು ಅನುಸರಿಸೋದ್ರಿಂದ ನಿಮ್ಮ ತೋಟ ನೋಡುಗರ ಕಣ್ಣುಗಳನ್ನು ಸೆಳೆಯುತ್ತದೆ, ಆಗ್ರೂ ಕೂಡ ಒಳ್ಳೆ ಇಳುವರಿನೂ ಕೂಡ ನಿಮಗೆ ಕೊಡ್ತಾ ಇದೆ. ಜೊತೆಗೆ ಹುಣಸೆಯನ್ನು ಕೂಡ ತಾವು ಹಾಕೊಂಡಿರಿ. ಹುಣಸೆ ಯಾವ ತಳಿಯನ್ನು ಹಾಕೊಂಡ್ರಿ, ಇದನ್ನ ಯಾಕೆ ಹಾಕೊಂಡ್ರಿ? ಹುಣಸೆಯಲ್ಲಿ ಈ ತಳಿ ಬಂದ್ಬಿಟ್ಟು ಪ್ರತಿಷ್ಠಾನ ಅಂತ, ಈ ಅಹಮದ್ ನಗರ್ ಯೂನಿವರ್ಸಿಟಿ ಅವರು ಡೆವಲಪ್ ಮಾಡಿರೋ ತಳಿ ಇದು. ಈ ತಳಿ ಬಂದ್ಬಿಟ್ಟು ಸಿಹಿ ಹುಣಸೆ ಇದು, ಮತ್ತು ಇದರ ಒಂದು ಬಣ್ಣ ಕೂಡ ತುಂಬಾ ಗಟ್ಟಿ ಕೆಂಪು ಬಣ್ಣ ಇರೋದು. ಇದರಿಂದ ಮಾರ್ಕೆಟಲ್ಲಿ ಇದಕ್ಕೆ ಡಿಮಾಂಡ್ ಜಾಸ್ತಿ, ಸುಮಾರಷ್ಟು ಇಂಡಸ್ಟ್ರಿಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಮತ್ತೆ ಹುಣಸೆ ಒಂದು ಬೆಳೆಯಾಗಿ ನಾವು ಸೆಲೆಕ್ಟ್ ಮಾಡಿರೋದೇನಂದ್ರೆ, ಒಂದು ಈ ಒಂದು ಇದಕ್ಕೆ ಒಂದು ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರೋ ಒಂದು ಬೆಳೆ ಇದು. ಮೊದಲು 3 ವರ್ಷ ನಾವು ಇದನ್ನ ಸಸಿಯನ್ನ ಹಾಕಿ ನೀರು ಕೊಟ್ಟು ಬೆಳೆಸಿದ್ರೆ ಆಮೇಲೆ ತಮ್ಮಷ್ಟಕ್ಕೆ ತಾವೇ ನೀರುಗಳನ್ನು ತಗೊಂಡು ಬೆಳೆಯೋ ಒಂದು ಸಾಮರ್ಥ್ಯ ಇರುತ್ತೆ. ಇವುಗಳಿಗೆ ಅಷ್ಟು ಈಸಿಯಾಗಿ ಯಾವುದೇ ಒಂದು ರೋಗ ಆಗಲಿ ಬರೋದಿಲ್ಲ. ಹಾಗಿರೋದ್ರಿಂದ ಒಂದು ನಮ್ಮಲ್ಲೇ ಕೂಡ ಬೇರೆ ಬೇರೆ ತಳೆ ಇರಬೇಕು. ಒಂದ್ಸಲ ಮಾವುಗೇನಾದ್ರೂ ಇನ್ನೊಂದು ಕೈ ಹಿಡಿಯುತ್ತೆ, ಹುಣಸೆಗೆ ಏನಾದರೂ ಮಾವು ಕೈ ಹಿಡಿಯುತ್ತೆ ಅಂತಂದು ಹೇಳಿ ಎರಡು ತುಂಬ ಲಾಂಗ್ ಟರ್ಮ್ ಬೆಳೆ ಇರಬೇಕು ಅಂತಂದು ಹೇಳಿ ಈ ಹುಣಸೆಗಳನ್ನು ಹಚ್ಚಿರೋದು. ಈಗ 4ನೇ ವರ್ಷ ಈಗೇನೆ ಬರೋಕ್ಕೆ ಶುರುವಾಗಿದೆ. ಆ್ಯಂಡ್ ಇದ್ರದ್ದು ಒಂದು ಲೈಫ್ ಎಕ್ಸ್ಪೆಕ್ಟೇಷನ್ ಇರೋದು ಅಟ್ಲೀಸ್ಟ್ ಒಂದು 60 ವರ್ಷಗಳು ಅಂತ. ಈಗ ಒಂದು 4-5 ವರ್ಷ ನಾವು ಇದ್ರ ಜೊತೆ ಇದನ್ನ ಮೇಂಟೈನ್ ಮಾಡಿದ್ವಿ ಅಂದ್ರೆ ಮುಂದೆ 50 ವರ್ಷ ಇದು ನಮ್ಮ ಜೊತೆ ಇರುತ್ತೆ ಅಂತಂದ ಹೇಳಿ ಈ ಬೆಳೆ ಸೆಲೆಕ್ಟ್ ಮಾಡಿರೋದು. ಮೇಡಮ್, ತಮಾಷೆಗೆ ಒಂದು ಪ್ರಶ್ನೆ. ಪ್ರಸನ್ನ ಕಟ್ಟಿ ಅವರು ಹೊಲವನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ನೀನ್ ನೋಡ್ಕೊ ಅಂತಂದ್ಬಿಟ್ಟು ನಾನು ಮತ್ತೆ ಕೆಲಸಕ್ಕೆ ಹೋಗ್ತೀನಿ ಅಂತಂದಾಗ ನಿಮ್ಮ ಪ್ರತಿಕ್ರಿಯೆ ಏನು? ಆಕ್ಚುಲಿ ಅವರು ಕೆಲ್ಸಕ್ಕೆ ಹೋಗುವಾಗ ನಾವು ಇಲ್ಲಿ ಬಂದು ನೋಡ್ಕೊಂಡಿದ್ ತುಂಬಾ ಇದೆ. ಅವರು ವಿದೇಶಗಳ ಪ್ರಯಾಣ ಮಾಡಿದಾಗ ಇಲ್ಲಿ ನಮ್ದು ಯಾರಾದ್ರೂ ಬರೋ ನೀಡಿದ್ರೆ ಡೆಫಿನೆಟ್ಲಿ ನಾವ್ ಇಲ್ಲಿ ಬಂದು ನೋಡ್ಕೊಂಡಿದ್ದು ಇದೆ. ಅಂಡ್ ಈಗಿರೋ ನಮ್ಮ ಪರಿಸ್ಥಿತಿಯಲ್ಲಿ ಡೆಫಿನೆಟ್ಲಿ ನನ್ಗೆ ಅಷ್ಟು ಶೋರ್ ಇದೆ, ಸರ್ ವಾಪಸ್ ಕೆಲ್ಸಕ್ ಹೋಗಲ್ಲ, ಅವ್ರು ಇಲ್ಲಿ ನೆಮ್ಮದಿ ಅನ್ ಕಂಡ್ಕೊಂಡಿದ್ದಾರೆ, ವಾಪಸ್ ಕೆಲ್ಸಕ್ ಹೋಗ್ತೀನಿ ಅಂತ ಅವ್ರ ಕನಸಲ್ಲು ವಿಚಾರ ಮಾಡಲ್ಲ. ಹಾಗೆ ಈಗ ಮೇಡಮ್, ಈಗ ಬಾಂಬೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಪೂನಾ ಆಗಿರ್ಬೋದು, ಒಂದು ನಗರಕ್ಕೆ ಮಕ್ಕಳು ಹೊಂದಿಕೊಂಡು ಬದುಕನ್ನ ಮಾಡ್ತಿದ್ರು, ಹೈಫೈ ನೋಡುವಂತದ್ದವರು, ಅಲ್ಲಿನ ಆಹಾರ ಪದ್ಧತಿ ಬೇರೆ ಇರ್ತದೆ, ನಾವು ಮತ್ತೆ ಹಳ್ಳಿಗೆ ಬಂದಾಗ ಆಹಾರ ಪದ್ಧತಿ ಬೇರೆ ಇರ್ತದೆ. ನಿಮ್ಗೆ ಆಹಾರ ಪದ್ಧತಿಯಲ್ಲಿ ಮಕ್ಕಳು ಹೊಂದಾಣಿಕೆ ಆಗಿದ್ದಾರಾ? ನಿಮ್ಗೆ ಈ ಒಂದು ವಾತಾವರಣ ನಿಮಗೆ ಶೂಟ್ ಆಯ್ತಾ? ಆಕ್ಚುಲಿ ಆಹಾರ ಪದ್ಧತಿ ಅನ್ಲಿಕ್ಕೆ ನಮ್ದು ಅಲ್ಲಿ ಮನೆಯಲ್ಲಿ ಬೇಸಿಕ್ ಆಗಿ ಏನು ಅಲ್ಲಿ ಮಾಡ್ತಾ ಇದ್ವಿ ಅದನ್ನೇ ಇಲ್ಲಿನೂ ಮಾಡ್ತಾ ಇರೋದು. ಮತ್ತೆ ಇಲ್ಲಿ ಬಂದಿಂದ ಸ್ವಲ್ಪ ಟ್ರೆಡಿಷನಲ್ ಫುಡ್ ಜಾಸ್ತಿ ತಿಂದು ಅವ್ರು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿ ನಗರದಲ್ಲಿ ಸಿಗೋ ಆಲ್ ಜಂಕ್ ಫುಡ್ಸ್ ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಅವ್ರು ಎಲ್ಲಾನು ಎಂಜಾಯ್ ಮಾಡ್ತಾ ಇದ್ದಾರೆ ಈಗ ಅವ್ರ ನಗರ. ಮತ್ತೆ ಇಲ್ಲಿ ಹಳ್ಳಿಲಿ ಪ್ರತಿಯೊಬ್ಬರು ಮನೆಯಲ್ಲಿ ಫಂಕ್ಷನ್ ಆದ್ರೆ ಅಲ್ಲಿಂದ ಬಂದು ಪಾರ್ಟಿಸಿಪೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ ನಮ್ಗೆ. ಈ ಮದ್ವೆ ಸೀಸನ್ ಅಲ್ಲಿ ಮಕ್ಕಳು ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದಿದ್ದಕ್ಕೆ. ಹೇಗೆ ಮೇಡಮ್ ಮಕ್ಕಳ ಶಿಕ್ಷಣ, ನಗರಗಳಲ್ಲಿ ನಡೀತಾ ಇದೆಯಾ? ಹೇಗೆ? ಇಲ್ಲೇ ಹತ್ರ ಇಲ್ಕಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ದೊಡ್ಡವನು ಫಸ್ಟ್ PUC, 10th ಅಲ್ಲಿ ಅವನು 97% ಮಾಡಿದ CBSE ಸ್ಕೂಲ್ ಅಲ್ಲಿ, ಮಾರ್ಗದರ್ಶನ ಅಂತ ಹೇಳಿ ಸ್ಕೂಲು. ನಾವ್ ಅಲ್ಲಿಂದ ಬಂದಾಗ ಮಕ್ಕಳಿಗೆ ಏನು ಕನ್ನಡ ಬರ್ತಿರ್ಲಿಲ್ಲ. ನಿಜವಾಗ್ಲೂ ಪ್ರತಿಯೊಬ್ರು ಟೀಚರ್ ಅವ್ರ ಮೇಲೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವರಿಗೆ ಕನ್ನಡ ಕಲಿಸಿ ಓದಕ್ಕೆ ಬರೆಯಕ್ಕೆ ಕಲಿಸಿ ಈಗ ನನ್ನ ಮಗ ಅಟ್ಲೀಸ್ಟ್ ದೊಡ್ಡವನು 97% ಮಾಡೋ ಹಾಗೆ ಸಪೋರ್ಟ್ ಮಾಡಿದ್ರು. ಚಿಕ್ಕವನು 6ನೇ ಕ್ಲಾಸು, ಈಗ ಅವನು ಮಾರ್ಗದರ್ಶನ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾನೆ. ಅವನಿಗೂ ತುಂಬಾ ಸಪೋರ್ಟ್ ಮಾಡಿದ್ರು ಇನಿಷಿಯಲಿ ಬಂದಾಗ ಇಲ್ಲಿ ಕ್ಲೈಮೇಟ್ಗೆ ಹೊಂದ್ಕೊಳಕ್ಕೆ. ಅವನಿನ್ನು ತುಂಬಾ ಚಿಕ್ಕವನಿದ್ದ, 3rd standard ಇದ್ದ. ಅಂಡ್ ತುಂಬಾ ಚೆನ್ನಾಗಿ ಸ್ಟಡೀಸ್ ಹೋಗ್ತಾ ಇದೆ ದೊಡ್ಡವನು, ಇವಾಗ ಚೈತನ್ಯ ಕಾಲೇಜ್ಗೆ ಸೇರ್ಕೊಂಡಿದ್ದಾನೆ. ಹೇಗೆ ಮೇಡಮ್ ಈಗ ಬಂದಿದ್ರಿ ಹಳ್ಳಿಯಲ್ಲಿ, ಅವರು ಇವರು ಎಲ್ಲರೂ ಅಕ್ಕ ತಂಗಿ ಮಾವ ಎಲ್ಲರೂ ಒಂದು ಕೂಟು ಕುಟುಂಬ ಅಂತಂದ್ರೆ ನಮ್ಮ ಪೂರ್ವಜರೊಂದಿಗೆ ಬಾಳುವಂಥದ್ದು ಬದುಕುವಂಥದ್ದು ಒಂದು ಸುದೈವ. ಏನು ಹೇಳ್ತಾರೆ ನಿಮ್ಮ ನೆರೆಹೊರೆಯವರು, ಯಾಕೆ ಬಂದ್ರಪ್ಪ ನಗರ ಬಿಟ್ಟು ಅಲ್ಲಿ ಇರಬೇಕಾಗಿತ್ತು ಇನ್ನೊಂದು 10 ವರ್ಷ ಅಂತ ಹೇಳ್ತಾರೆ ಹೇಗೆ? ನಾವು ಬಂದಾಗ ನಿಜವಾಗ್ಲೂ ಎಲ್ಲರೂ ಅದನ್ನೇ ಹೇಳಿದ್ರು, ಮೊದಲೇ 1 ವರ್ಷ ಅಷ್ಟೇ ಎಲ್ಲರೂ ಹೇಳಿದ್ರು. ಆದರೆ ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ಬಂದಿದ್ದು ತುಂಬ ಚೆನ್ನಾಗಿ ಮಾಡಿದ್ರಿ, ನಮ್ಮ ಮಕ್ಕಳು ಸಿಟಿಗೆ ಹೋಗಿ ಸೆಟ್ಲ್ ಆಗಿಬಿಟ್ರು, ಅವ್ರಿಗೆ ಬರಬೇಕು ಅನ್ಕೋತಾ ಇದ್ದಾರೆ ಅವರು ಈಗ ನಿಮ್ಮನ್ನು ನೋಡಿ. ನಮ್ಗೆ ತುಂಬ ಖುಷಿ ಆಗುತ್ತೆ ಬಂದು ತೋಟದಲ್ಲೇ ಮನೆ ಕತ್ಕೊಂಡು ನೀವು ಹಂಗೆ ನಿಜವಾಗ್ಲೂ ಆಗ್ತೀರಾ ಅನ್ಕೊಂಡು ಇದ್ದಿರಲಿಲ್ಲ, ಬಟ್ ನೀವು ಬಂದು ನಿಜವಾಗ್ಲೂ ತೋಟ ಮಾಡ್ತಾ ಇದ್ದೀರಿ ಖುಷಿ ಆಗುತ್ತೆ ಅಂತ ಇವಾಗ ಹೇಳ್ತಾ ಇದ್ದಾರೆ ಎಲ್ಲರು. ಕೊನೆಗೆ ಏನು ಹೇಳ್ತೀರಿ, ನಗರಕ್ಕೆ ಹೋಗಬೇಕು ನಮ್ಮ ಕಡೆ, ನಮ್ಮ ರಾಯಚೂರು ಕೊಪ್ಪಳ, ಒಂದು PUC SSLC ಡಿಗ್ರಿ ಆದಮೇಲೆ ನಗರ ಕಡೆ ಮುಖ ಮಾಡುವಂಥವ್ರೆ ಹೆಚ್ಚು, ಒಂದು 10,000-12,000 ಒಂದು ಆಕರ್ಷಕ ಬದುಕಿಗೆ ಒಳಗಾಗಿ ಕೃಷಿಯನ್ನು ಮರೆತಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಕಿವಿ ಮಾತೇನು ನಮ್ಮ ಯಂಗ್ಸ್ಟರ್ಗಳಿಗೆ? 20-30 ವರ್ಷದ ಮುಂಚೆ ಒಂದು ರೀತಿ ಅದು ಅನಿವಾರ್ಯನೂ ಇತ್ತು ಕೃಷಿ ಕುಟುಂಬದಲ್ಲಿ. ಅವಾಗ ಕೂಡು ಕುಟುಂಬದಲ್ಲಿ ಸುಮಾರಷ್ಟು ಜನಗಳು ಒಂದೇ ಮನೆಯಲ್ಲಿ ಇರ್ತಾ ಇದ್ದಿದ್ದು. ಆ ಟೈಮಲ್ಲಿ ಇರೋ ಕೃಷಿಯಿಂದ ಬರೋ ಆದಾಯ ಕೂಡ ಅಷ್ಟಕ್ಕಷ್ಟೇ ಇತ್ತು. ಅವಾಗ ಕುಟುಂಬ ನಡೆಸೋದು ಕೂಡ ಸುಲಭ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಉದ್ಯೋಗ ಅರಿಸಿಕೊಂಡು ನಗರಕ್ಕೆ ಹೋಗೋದು ಮಾಮೂಲು ಆಗಿತ್ತು. ಬಟ್ ಇವತ್ತಿನ ದಿವಸ ಕೃಷಿ ಕ್ಷೇತ್ರದಲ್ಲಿ ತುಂಬ ಸುಧಾರಣೆ ಆಗಿದೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ತುಂಬಾ ಎನ್ಕರೇಜ್ ಮಾಡ್ತಾ ಇದೆ ಇಂಥದ್ದು ಮಾಡೋಕ್ಕೆ. ಪ್ರತಿಯೊಂದರಲ್ಲೂ ಕೂಡ ಡಿಪಾರ್ಟ್ಮೆಂಟಿಂದ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರು ಕೂಡ ಬಂದು ಸಲಹೆ ಕೊಡೋಕ್ಕೆ ಮತ್ತು ಮಾರ್ಗದರ್ಶನ ನೀಡೋಕ್ಕೆ ರೆಡಿ ಆಗಿದ್ದಾರೆ. ಇದನ್ನೆಲ್ಲನೂ ಉಪಯೋಗಿಸ್ಕೊಂಡು ಆಧುನಿಕ ರೀತಿಯಿಂದ ಕಡಿಮೆ ಒಂದು ಲೇಬರ್ ಖರ್ಚಲ್ಲಿ ಮಷೀನ್ಗಳನ್ನು ಮೆಕನೈಸ್ಡ್ ಆಗಿ ಕೃಷಿ ಮಾಡೋ ವಿಧಾನಗಳು ಇವತ್ತು ಎಲ್ರಿಗೂ ಕೈಗೆ ಎಟಕೋ ಆಗಿದೆ. ಅವುಗಳನ್ನು ಉಪಯೋಗಿಸ್ಕೊಂಡು ನಮಗಿರೋ ಒಂದು ಭೂಮಿಯಲ್ಲಿ ಇದು 2 ಎಕರೆ ಇರಲಿ, 3 ಎಕರೆ ಇರಲಿ, 4 ಎಕರೆ ಇರಲಿ, ಇದರಲ್ಲಿ ಈ ವಿಧಾನಗಳನ್ನು ಅಳವಡಿಸಿಕೊಂಡು ತೋಟಗಾರಿಕೆ ಬೆಳೆಗಳನ್ನು ಎಸ್ಪೆಷಲಿ ಬೆಳ್ಕೊಂಡ್ರೆ ನಿಜವಾಗ್ಲೂ ಇದರಲ್ಲಿ ಒಳ್ಳೆ ಬದುಕು ಮತ್ತು ನಮ್ಮ ಒಂದು ಸ್ವಂತ ವೃತ್ತಿಯನ್ನಾಗಿ ಇದನ್ನ ಬೆಳೆಸ್ಕೋಬಹುದು. ಬೇರೆಯವ್ರ ಕಡೆ ಕೆಲಸ ಮಾಡೋದಕ್ಕಿಂತ ನಮ್ಮಷ್ಟಕ್ಕೆ ನಾವು ನಮ್ಮ ಒಂದು ಕುಟುಂಬದ ಜೊತೆ ಇರ್ತಾ ನಮ್ಮ ಮಕ್ಕಳನ್ನ ನಾವೇ ಬೆಳೆಸ್ತಾ ಒಳ್ಳೆ ಬದುಕನ್ನು ರೂಪಿಸಿಕೊಳ್ಬಹುದು ಅಂತ ಅನ್ಸುತ್ತೆ. ಇಲಾಖೆ ಹೇಗೆ ಸಹಾಯ ಸೌಲಭ್ಯ ಕೊಡ್ತೀವಿ, ನಿಮ್ಗೆ ಮಾರ್ಗದರ್ಶನ ಏನಾದರೂ ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಾ? ತುಂಬಾನೇ ಸಿಕ್ತು. ಆಕ್ಚುಲಿ ನಾವು ಅನ್ಕೊಂಡಿರ್ಲಿಲ್ಲ, ಯಾವಾಗಲೂ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನೂ ಆಗೋದೇ ಇಲ್ಲ, ಯಾರು ಕೇರ್ ಮಾಡೋದಿಲ್ಲ ಅಂತ ಅನ್ನೋ ಒಂದು ಅಭಿಪ್ರಾಯನೇ ಜಾಸ್ತಿ. ಹಾಗಿರುವಾಗ ನಮಗೆ ಮೊದಲೇ ಅನುಭವ ಆಯಿತು, ಯಾವಾಗ ನಾವು ಕೊರೋನಾದಲ್ಲಿ ನಮಗೆ ತೊಂದರೆ ಅನಿಸಿತ್ತು ನಾವು ಅವಾಗೆ ನಾವು ಕೃಷಿ ತೋಟಗಾರಿಕೆ ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಡೈರೆಕ್ಟಾಗಿ ಆಗ ಇರೋ ಒಂದು SADH ಡೈರೆಕ್ಟಾಗಿ ಇಲ್ಲಿಗೆ ಬಂದರು, ಬಂದ್ಬಿಟ್ಟು ವಿಸಿಟ್ ಮಾಡಿ ನೋಡಿ ಅವರೇನು ಖುಷಿ ಪಟ್ಟರು, ನಮಗೆ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ರು. ನಂತರನೂ ಕೂಡ ಇಲ್ಲಿ ಈ ಏರಿಯಾಗೆ ಈ ಹೋಬಳಿಗಿರೋ ಒಂದು ಫೀಲ್ಡ್ ಆಫೀಸರ್ ರೆಗ್ಯುಲರ್ ಆಗಿ ವಿಸಿಟ್ ಮಾಡಿ ಅದರಲ್ಲಿ ಬರೋ ಇನಿಷಿಯಲಿ ಬೂದಿ ರೋಗ ಒಂದೇ ಇದರಲ್ಲಿ ಬೂದಿ ರೋಗ ಬಂದಾಗನೇ ಅವಾಗ ಒಬ್ಬ ವಿನೋದ್ ಕುಮಾರ್ ಅಂತಿದ್ರು, ಅವರು ಕೂಡ ನಮಗೆ ಸಜೆಸ್ಟ್ ಮಾಡಿ ನೀವು ಇದಕ್ಕೆ ಈ ಒಂದು ಕೀಟನಾಶಕ ಹಾಕಿದರೆ ಇದು ಕಂಟ್ರೋಲಿಗೆ ಬರುತ್ತೆ ಅಂತ ಮಾಡಿದರು. ಈ ರೀತಿ ಇಲಾಖೆಯಿಂದ ನಮಗೆ ಕಂಟಿನ್ಯೂಸ್ ಆಗಿ ಸಪೋರ್ಟನ್ನು ಸಿಕ್ಕಿರೋದು. ನಾವು ಬೇರೆಯವ್ರಿಗೆ ಹೇಳೋದು ಅದೇ, ನೀವು ಇಲಾಖೆಯವರಿಂದ ಏನೋ ಆಗೋದಿಲ್ಲ ಅಂತ ಹೇಳಿ ಅವ್ರ ಹತ್ರ ಹೋಗೋದನ್ನು ನಿಲ್ಲಿಸ್ಬೇಡ್ರಿ. ನೀವು ಹೋಗ್ರಿ, ನೀವು ನಿಜವಾಗ್ಲೂ ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನಿಮ್ಮ 10 ಪಟ್ಟು ಇಂಟ್ರೆಸ್ಟ್ ಅವ್ರು ತೋರಿಸಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಇಲ್ಲ, ಈಗ ಇತ್ತೀಚಿನ ದಿನಮಾನಗಳಲ್ಲಿ ಗೌರ್ಮೆಂಟಿಂದ ಸ್ಕೀಮ್ ಆಗಲಿ ಸಪೋರ್ಟ್ ಆಗಲಿ ತುಂಬಾನೇ ಚೆನ್ನಾಗಿರೋದು, ನೀವು ಅದನ್ನ ಹೋಗಿ ಉಪಯೋಗಿಸ್ಕೊಳ್ರಿ ಅನ್ನೋ ಒಂದು ಮಾತನ್ನೇ ನಮ್ಮ ಹತ್ರ ಬರೋ ಎಲ್ಲ ರೈತರಿಗೂ ನಾವು ವ್ಯಕ್ತಪಡಿಸೋದು. ಮುಖ್ಯವಾಗಿ ನಗರ ಬದುಕ ಸಾಕು ಅಂತ ಹೇಳಿ ಇಲ್ಲಿ ಭೂಮಿಯನ್ನ ಸಿದ್ಧತೆ ಮಾಡಿ ಪೂರ್ವಾಲೋಚನೆಯಿಂದ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ತೂಗಿ ಅಳೆದು ತಾಗಿ ಒಂದು ವ್ಯವಸ್ಥಿತವಾದಂತಹ ಒಂದು ತೋಟವನ್ನ ನಿರ್ಮಾಣ ಮಾಡಿದಿರಿ. ಪ್ರಯೋಗ ಒಂದು ಭೂಮಿಗೆ ತೋಟಕ್ಕನ್ನು ಕೂಡ ಒಂದು ಕಡಿಮೆ ಇಲ್ಲದಂತಹ ಒಂದು ಶ್ರೇಷ್ಠ ಮಾವಿನ ತೋಪು ನಿಮ್ಮದು. ಒಟ್ಟಿನಲ್ಲಿ ಒಳ್ಳೆಯ ಇಳುವರಿ ಕೂಡ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ತಾವು ಅಂದುಕೊಂಡಷ್ಟು ಇಳುವರಿ ಬರಲಿ, ಒಳ್ಳೆಯ ರೇಟ್ ಸಿಗಲಿ. ಮುಖ್ಯವಾಗಿ ನಮ್ಮ ಯುವಕರು ಕೃಷಿಯಿಂದ ವಿಮುಖರಾಗುವಂಥವರಿಗೆ ಇದೊಂದು ಒಳ್ಳೆಯ ಮಾರ್ಗದರ್ಶನವಾಗಿ ನಿಮ್ಮ ಒಂದು ಕ್ಷೇತ್ರ ಪರಿಣಮಿಸಲಿ. ನಿಮ್ಮ ಎಲ್ಲ ಆಲೋಚನೆಗಳು ನಮಗೆ ಮಾದರಿಯಾಗಲಿ. ನಿಮ್ಮ ವಿಚಾರಗಳನ್ನು ನೀವಿಬ್ಬರು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕುಷ್ಟಗಿ ತಾಲೂಕಿನ ಪ್ರಸನ್ನ ಕಟ್ಟಿ ಮತ್ತು ಸೌಮ್ಯ ಕಟ್ಟಿ ದಂಪತಿಗಳ ಕೃಷಿ ತೋಟಗಾರಿಕೆಯ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ರಾಯಚೂರು ಕಡಲೆಕಾಳು 4591 ರೂಪಾಯಿಯಿಂದ 4809 ರೂಪಾಯಿ, ಹತ್ತಿ 7100 ರೂಪಾಯಿಯಿಂದ 7950 ರೂಪಾಯಿ, ಅಲಸಂದಿ 4089 ರೂಪಾಯಿಯಿಂದ 6380 ರೂಪಾಯಿ, ಶೇಂಗಾ 4289 ರೂಪಾಯಿಯಿಂದ 7311 ರೂಪಾಯಿ, ಜೋಳ 4351 ರೂಪಾಯಿಯಿಂದ 4658 ರೂಪಾಯಿ, ಭತ್ತ 2020 ರೂಪಾಯಿಯಿಂದ 2389 ರೂಪಾಯಿ, ಸೂರ್ಯಕಾಂತಿ ಕನಿಷ್ಠ ಹಾಗೂ ಗರಿಷ್ಠ 4011 ರೂಪಾಯಿ, ಕೆಂಪು ತೊಗರಿ 4450 ರೂಪಾಯಿ ಇಂದ 8236 ರೂಪಾಯಿ, ಬಿಳಿ ತೊಗರಿ 7550 ರೂಪಾಯಿಯಿಂದ 7675 ರೂಪಾಯಿ, ಲಿಂಗಸ್ಕೂರಿನ ಪೇಟೆ ಧಾರಣೆ ಶೇಂಗಾ 6000 ರೂಪಾಯಿಯಿಂದ 6800 ರೂಪಾಯಿ, ಸಿಂಧನೂರಿನ ಪೇಟೆ ಧಾರಣೆ ಒಣಮೆಣಸಿನಕಾಯಿ 5000ರಿಂದ 41000 ರೂಪಾಯಿ 200, ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ 2050 ರೂಪಾಯಿ. ಇದುವರೆಗೆ ರಾಯಚೂರು ಲಿಂಗಸ್ಕೂರು ಹಾಗೂ ಸಿಂಧನೂರಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ.

ಕಪಟ ನಟನ ನಟಿಸುವೇನ ಕಪಟ ನಟನ ಜೀವ ಕಿರಣ ಮಾಯೆ ಗುಮಾಯೆ ಜೀವ ಕಿರಣ ಮಾಯೆ ಗುಮಾಯೆ ನಟಿಸುವೇನ ನಟಿಸುವೇನ ನಟಿಸುವೇ ಹೆಸರು ಮೋಹನ ದಾಸ ಉಸಿರು ಭಾರತ ದೇಶ ಹೆಸರು ಮೋಹನ ದಾಸ ಉಸಿರು ಭಾರತ ದೇಶ ಮನುಕುಲದ ಉನ್ನತಿಗೆ ಅವನ ಘನ ಸಂದೇಶ ಮನುಕುಲದ ಉನ್ನತಿಗೆ ಅವನ ಘನ ಸಂದೇಶ ಹೆಸರು ಮೋಹನ ದಾಸ ಉಸಿರು ಭಾರತ ದೇಶ ಹೆಸರು ಮೋಹನ ದಾಸ ಉಸಿರು ಭಾರತ ದೇಶ ಸ್ವಾತಂತ್ಯ ಸಮರತೆಗೆ ಮಮತೆ ಮಳೆಗರೆದವನ ಸ್ವಾತಂತ್ರ್ಯ ಸಮರತೆಗೆ ಮಮತೆ ಮಳೆಗರೆದವನ ಹೆಸರು ಮೋಹನ ದಾಸ ಉಸಿರು ಭಾರತ ದೇಶ ಗಾಂಧಿಯುತಾತ ನಿತ್ಯ ಶಾಂತಿಯ ದೂತ ಸತ್ಯ ಹಿಂಸೆಗಳ ಸಾರಿದನು ಈತ ಸತ್ಯ ಅಹಿಂಸೆಗಳ ಸಾರಿದನು ಈತ ಹೆಸರು ಮೋಹನ ದಾಸ ಉಸಿರು ಭಾರತ ದೇಶ ಮನುಕುಲದ ಉನ್ನತಿಗೆ ಅವನ ಘನ ಸಂದೇಶ ಹೆಸರು ಮೋಹನ ದಾಸ ಅವನ ಪುಣ್ಯದ ಫಲವ ಉಣ್ಣುವೆವು ನಾವೀಗ ಅವನ ಪುಣ್ಯದ ಫಲವ ಉಣ್ಣುವೆವು ನಾವೀಗ ಹೆಸರು ಮೋಹನ ಉಸಿರು ಭಾರತ ದೇಶ ಹೆಸರು ಮೋ